ಕನ್ನಡದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್ ಅಚ್ಚ ಕನ್ನಡದ ಕೂಸು ಅಣ್ಣ ಬಾಂಡ್ ಜೇಮ್ಸ್ ಬಾಂಡಿ ಗೋನು ಬಾಸು ಅಣ್ಣ ಬಾಂಡ್ ಸೂರ್ಯನಿಗೆ ಅಲ್ಲ ರಾಮು ಅಣ್ಣ ಬಾಂಡ್ ಏರಿಯಾಗೆ ಚಂದ ಮಾಮು ಅಣ್ಣ ಬಾಂಡ್ ಮಾಹಿತಿ ಮನರಂಜನೆ ಆಯ್ಕೆಯಲ್ಲಿ ಫಸ್ಟ್ ಅಂಡ್ ಬೆಸ್ಟ್ ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ನಿನ್ನ ಮುಖ ನೋಡಿ ಸುಪ್ರಭಾತ ಹಾಡಿ ಮುಂಜಾನೆಯನ್ನು ಸ್ವಾಗತಿಸುವಾಸೆ 90 ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ ನೀವಿರದೆ ನಾನಿಲ್ಲ ನಾನಿರದೆ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಇದೀಗ ಹಲೋ ಕಿಸಾನ್ ವಾಣಿ ಮುಂಗಾರು ಹಂಗಾಮು ಸಿದ್ದತೆ ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಮಂಜುನಾಥ್ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಉಪನಿರ್ದೇಶಕರಾದ ಶಿವಕುಮಾರ್ ಹಾಗೂ ಹೊಸದುರ್ಗದ ಸಹಾಯಕ ಕೃಷಿ ನಿರ್ದೇಶಕರಾದ ಡಾ ಸಿಎಸ್ ಈಶಾ ಅವರು ರೈತ ಬಾಂಧವರು ಮುಂಗಾರು ಹಂಗಾಮು ಸಿದ್ದತೆ ಹಾಗೂ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಅಧಿಕಾರಿಗಳೊಂದಿಗೆ ನೇರವಾಗಿ ಮಾತನಾಡಬಹುದು ನೀವು ಕರೆ ಮಾಡಲು ಬಳಸಬಹುದಾದ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು 944-864-0273 ಹಾಗೂ 911-970-2772 ದೂರವಾಣಿ ಸಂಖ್ಯೆ 08194-295649 ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಕೋಪನಹಳ್ಳಿ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮ್ಮ ಇವತ್ತಿನ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿ ಮಂಜುನಾಥ್ ಸರ್ ಅವರಿದ್ದಾರೆ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರಿದ್ದಾರೆ ಹಾಗೂ ಉಪನಿರ್ದೇಶಕರಾದ ಶಿವಕುಮಾರ್ ಸರ್ ಹೊಸದುರ್ಗದ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಸಿಎಸ್ ಈಶಾ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಇವರೆಲ್ಲ ಈ ದಿನ ನಮ್ಮ ರೈತ ಬಾಂಧವರಿಗೆ ಮುಂಗಾರು ಹಂಗಾಮಿನ ಸಿದ್ಧತೆ ಕುರಿತು ಅವರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ ಸರ್ ತಮ್ಮೆಲ್ಲರಿಗೂ ಆಕಾಶವಾಣಿಗೆ ಪ್ರೀತಿಯ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ನಮ್ಮ ರೈತ ಬಾಂಧವರು ಈಗ ಇದರ ಒಂದು ಸದುಪಯೋಗನ ಪಡಿಸಿಕೊಳ್ಬೇಕು ನಾವು ನಮ್ಮ ಮೊಬೈಲ್ ಸಂಖ್ಯೆಗಳನ್ನು ಈಗ ತಿಳಿಸ್ದಂಗೆ ಇನ್ನೊಮ್ಮೆ ಹೇಳ್ತೇವೆ 944-864-0273 ಹಾಗೂ ಇನ್ನೊಂದು ಮೊಬೈಲ್ ಸಂಖ್ಯೆ 9141-91-9702-72 ಸ್ಥಿರ ದೂರವಾಣಿ ಸಂಖ್ಯೆ 08194-295649 ಸರ್ ಮಂಜುನಾಥ್ ಸರ್ ಈಗ ಮುಂಗಾರು ಹಂಗಾಮು ಸ್ಟಾರ್ಟ್ ಆಗಿದೆ ಕೆಲವು ರೈತರು ಮಳೆ ಆಗಿರೋ ಕಡೆ ಬಿತ್ತನೆ ಮಾಡಿದ್ದಾರೆ ಕೆಲವು ರೈತರು ಇನ್ನು ಬಿತ್ತನೆ ಹಂತದಲ್ಲಿದ್ದಾರೆ ನಮ್ಮ ರೈತ ಬಾಂಧವರಿಗೆ ಕೃಷಿ ಇಲಾಖೆಯಿಂದ ಏನೇನು ಸೌಲಭ್ಯಗಳೀಗ ಆಲ್ರೆಡಿ ದೊರೆತಾ ಇದ್ದಾವೆ ಸರ್ ಈಗಾಗಲೇ ಸರ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ರಿಯಾಯಿತಿ ದರದಲ್ಲಿ ಅಂದರೆ ಎಲ್ಲ ಸಾಮಾನ್ಯ ವರ್ಗದ ಜನರಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡ 75% ರಿಯಾಯಿತಿ ದರದಲ್ಲಿ ಈ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರಲ್ಲಿ ಕೆಲವು ಬೆಳೆಗಳಿಗೆ ಶೇಕಡ 50% ಶೇಕಡ 75% ಅಂತಂದರೆ ಸರಾಸಗಟಾಗಿ 50% ಅಥವಾ 75% ಇರೋದಿಲ್ಲ ಆ ಬೆಳೆಯ ಆದ್ಯತೆಯನ್ನು ಪರಿಗಣಿಸಿ ಒಂದು ಪ್ರತಿ ಕೆಜಿಗೆ ಇಷ್ಟು ಅಂತೇಳಿ ನಿಗದಿಪಡಿಸಿ ಅದರ ಅನ್ವಯ ಈ ಒಂದು ಸಹಾಯಧನವನ್ನು ಅಥವಾ ಸಬ್ಸಿಡಿಯನ್ನು ಸರ್ಕಾರ ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ ನಾವು ಈಗಾಗಲೇ 31,500 ಕ್ವಿಂಟಲ್ ಅಷ್ಟು ಮುಂಗಾರು ಹಂಗಾಮಿನಲ್ಲಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಹಾಗೂ ಆಯ್ದ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮೂಲಕವೂ ಸಹ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸತಕ್ಕಂಥದ್ದು ಇದೆ ಸರ್ ಈಗ ಒಬ್ಬ ರೈತರು ಲೈನ್ ಅಲ್ಲಿ ಇದಾರೆ ಅವ್ರು ಮಾತಾಡಿಸ್ಬಿಟ್ಟು ನೆಕ್ಸ್ಟ್ ಮಾತಾಡೋಣ ಹಲೋ ಹಲೋ ಸರ್ ನಮಸ್ಕಾರ ಎಲ್ಲಿಂದ ನಿಮ್ಮ ಹೆಸರು ಹೇಳಿ ಸರ್ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರೇನು ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸರು ಹೇಳ್ರಿ ರಾಜಣ್ಣರೆ ಸಾಹೇಬ್ ರುದ್ರ ನಿಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ರಿ ನಮಸ್ತೆ ರಾಜಣ್ಣ ಅವರೇ, ನಾನು ಮಂಜುನಾಥ್, ಜಂಟಿ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ. ನಿಮ್ಮೊಟ್ಟಿಗೆ ಫೋನ್ ಇನ್ ಪ್ರೋಗ್ರಾಂ ಕಾರ್ಯಕ್ರಮದ ಮೂಲಕ ಆಕಾಶವಾಣಿ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಯನ್ನು ಹೇಳಿ. ಸಬ್ಸಿಡಿ ಅಂತ ಹೇಳಿ ಕೃಷಿ ಇಲಾಖೆ ಒಳಗೆ ಬಿಡ್ತಾರಲ್ಲ ಸರ್, ವರ್ಷ ವರ್ಷಕ್ಕೂ ಸ್ವಲ್ಪ ಜಾಸ್ತಿನೇ ಆಗ್ತಾ ಇರುತ್ತಲ್ಲ, ಕಡಿಮೆ ಸಬ್ಸಿಡಿ ಅಂತ ಹೇಳಿ ಏನ್ ಸಿಗುತ್ತೆ ಸರ್ ನಮ್ಗೆ ರೈತರಿಗೆ? ಯಾವ್ದು ಹೇಳಿ? ನಮ್ಗೆ ಯಾವ್ದು ಒಂದು ಗೊಬ್ಬರ ಆಗ್ಲಿ, ಒಂದು ಬೀಜ ಆಗ್ಲಿ, ಆಮೇಲೆ ಈ ಸ್ಪ್ರಿಂಕ್ಲರ್ ಪೈಪ್ ಸೆಟ್ ಸಿಗುತ್ತಲ್ಲ ಸರ್? ಈಗ ಸ್ಪ್ರಿಂಕ್ಲರ್ ಪೈಪ್ ಸೆಟ್ ಈಗ ಕಳೆದ 2 ವರ್ಷದಿಂದ ಏನಿದೆ ಸಹಾಯಧನ ಅಷ್ಟೇನೆ ಇದೆ, ರೈತರ ವಂತಿಕೆನು ಏನ್ ಜಾಸ್ತಿನೂ ಆಗಿಲ್ಲ. 2 ವರ್ಷದಿಂದ ಸ್ಪ್ರಿಂಕ್ಲರ್ ಸೆಟ್ ಇಂದು ಇವತ್ತಿಗೂ ಜಾಸ್ತಿ ಏನಿಲ್ಲ. ₹4,139 ಸಹಾಯಧನ ಒಂದು ಸ್ಪ್ರಿಂಕ್ಲರ್ ಸೆಟ್ಗೆ ಇರ್ತಕ್ಕಂಥದ್ದು. ನೀವು ಇದನ್ನ RTGS ಮೂಲಕನೇ ಮಾಡ್ತಕ್ಕಂಥದ್ದು ಇದೆ, RTGS ಮೂಲಕನೇ. ಇದಕ್ಕೆ ನಿಮ್ಗೆ RTGS ಇರುತ್ತೆ, UTR ನಂಬರ್ ಇರುತ್ತೆ, ಇದರಲ್ಲಿ ಹೆಚ್ಚಿಗೆ ಕಡಿಮೆ ಅಂತ ಪ್ರಶ್ನೆನೇ ಬರುವುದಿಲ್ಲ. ಅಷ್ಟು ಪಾರದರ್ಶಕವಾಗಿ ಅಲ್ಲ, ₹300 ಜಾಸ್ತಿ ಅಂತಂದ್ರೆ ಈಗ ನೋಡಿ ಏನಿದೆ ಅಲ್ಲಿ, ಕಂಪನಿದು ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಮಾಡಿರ್ತಾರೆ. ನೀವು ಒಂದು ಜಾಸ್ತಿ ಇದೆ ಅಂತ ಮಟ್ಟಿಗೆ ಸರ್ಕಾರ ಇನ್ನು ಜಾಸ್ತಿ ಸಬ್ಸಿಡಿ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಇದಿರುತ್ತೆ. ಆದರೆ ಇಲ್ಲಿ ಸರ್ಕಾರ ಏನಾಗಿದೆ, ನಮಗೆ ಮುಸುಕಿನ ಜೋಳದ ಉತ್ಪಾದನೆ, ಒಟ್ಟಾರೆ ಉತ್ಪಾದನೆ ಜಾಸ್ತಿ ಇದೆ ಒಂದು. ಎರಡನೇದು ನಮ್ಮ ಅಗತ್ಯಕ್ಕಿಂತ ಹೆಚ್ಚು ಉತ್ಪಾದನೆ ಆಗ್ತಾ ಇರತಕ್ಕಂಥದ್ರಿಂದ ಅದು ನಮ್ಮ ಆಹಾರ ಬೆಳೆನೂ ಅಲ್ಲ. ಹಾಗಾಗಿ ಇದನ್ನ ಕಡಿಮೆ ಮಾಡಬೇಕು ಅಥವಾ ಇದಕ್ಕೆ ಉತ್ತೇಜನ ಜಾಸ್ತಿ ಕೊಡೋದ್ರ ಬದಲಾಗಿ ಬೇರೆ ನಮ್ಮ ಆಹಾರ ಧಾನ್ಯದ ಬೆಳೆಗಳಿಗೆ ಕೊಡಬೇಕು ಅನ್ನೋ ಒಂದು ಸದಿಚ್ಛೆಯಿಂದ ಸರ್ಕಾರ ಅದು ಪ್ರತಿ ಕೆಜಿಗೆ ₹20 ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗಾದ್ರೆ ₹30 ಒಂದು ಕೆಜಿಗೆ ಸಹಾಯಧನವನ್ನು ಕೊಡ್ತಕ್ಕಂಥದ್ದಿದೆ. ಇದು ಆಕ್ಚುಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರ ಈಗ ಆಹಾರ ಧಾನ್ಯನೂ ಸಹ ಕೊಡಬೇಕಾಗುತ್ತೆ, ನಮ್ಮ ಆಹಾರ ಭದ್ರತೆಯನ್ನೂ ಸಹ ಕಲ್ಪಿಸ್ತಕ್ಕಂಥದ್ದು ಸರ್ಕಾರದ ಇಚ್ಛೆ ಇರುತ್ತೆ. ನಾವು ಎಲ್ಲಾ ಕಡೆನೂ ವ್ಯಾಪಕವಾಗಿ ಇವತ್ತು ನೋಡಿ, ನಮ್ಮಲ್ಲಿ ಮೊದಲು 6-7 ಲಕ್ಷ ಹೆಕ್ಟೇರ್ ಇದು ಏನು ಮುಸುಕಿನ ಜೋಳ ಇದ್ದಂಥದ್ದು. ಇವತ್ತು ಕಳೆದ 2-3 ವರ್ಷಗಳ ಹಿಂದೆ 12-14 ಲಕ್ಷ ಹೆಕ್ಟೇರ್ ಇದ್ದಂಥದ್ದು, ಇವತ್ತು 16.5-17 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ವಿಸ್ತರಣೆ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ನೋಡಿ, ಅದನ್ನ ಯಾರು ತಿಂತೀವಿ? ನಾವಾರು ತಿಂತಾ ಇದೀವ? ಇಲ್ಲ. ಮತ್ತೆ ನಮ್ಮ ಆಹಾರದ ಉತ್ಪಾದನೆ ಹೇಗಾಗಬೇಕು? ಹಾಗಾಗಿ ಆಹಾರ ನಾವು ತಿಂತಕ್ಕಂಥ ಬೆಳೆಗಳಿಗೆ ಸರ್ಕಾರ ವಿಶೇಷವಾದ ಕಾಳಜಿಯನ್ನು ವಹಿಸಿ ಅದಕ್ಕೆ ಅನುಗುಣವಾಗಿ ಸರ್ಕಾರದ ನೀತಿ, ಸರ್ಕಾರದ ರೂಪುರೇಷೆಗಳು, ಆಹಾರ ಭದ್ರತೆಯನ್ನು ಹೇಗೆ ಕಾಪಾಡಬೇಕು ಅನ್ನುವ ಒಂದು ದೃಷ್ಟಿಯಿಂದ ಇದು ಮಾಡ್ತಾ ಹೋಗುತ್ತೆ. ರಾಜಣ್ಣವರೇ, ಥ್ಯಾಂಕ್ ಯು, ತಾವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಯ್ತು ರಾಜಣ್ಣವರೇ. ಹಲೋ ಆಕಾಶ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತ ಸರ್, ಇಲ್ಲಿ ಶಿರಾ ತಾಲೂಕು ಹೊನ್ನಗೊಂಡನಹಳ್ಳಿ ಅಂತ ನಮ್ಮ ಊರ ಹೆಸರು. ಹೇಳ್ರಿ ಚಂದ್ರಶೇಖರ್, ನಿಮ್ ಸಮಸ್ಯೆ ಹೇಳ್ರಿ. ಅದೇ ಸರ್, ಪೂರ್ವ ಮುಂಗಾರು ಚೆನ್ನಾಗಾಯ್ತು, ಆನಂತರ ಮಳೆ ಕೈ ಕೊಟ್ಟಿದೆ. ಹೌದು, ಹೇಳಿ ಚಂದ್ರಶೇಖರ್ ಅವರೇ. ಪೂರ್ವ ಮುಂಗಾರಿನಲ್ಲಿ, ಪೂರ್ವ ವಿಶೇಷವಾಗಿ ನಮ್ಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ವಾಡಿಕೆಗಿಂತನೂ ಸಹ ವಾಸ್ತವವಾಗಿ ಹೆಚ್ಚಿನ ಮಳೆ ಆಗಿರ್ತಕ್ಕಂಥದ್ದಿದೆ. ಕೆಲವು ಕಡೆ ಶೇಕಡ 50-61% ವರೆಗೂ ಹೆಚ್ಚುವರಿ ಆಗಿರ್ತಕ್ಕಂಥದ್ದಿದೆ. ಜೂನ್ ಅಲ್ಲಿ ಸ್ವಲ್ಪ ಕೊರತೆ ಆಗಿರ್ತಕ್ಕಂಥದ್ದು, ಕೆಲವು ಕಡೆ ಕೊರತೆ ಆಗಿರ್ತಕ್ಕಂಥದ್ದು ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಆಗಿರ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ವಾಡಿಕೆಯಷ್ಟೇ ಮಳೆ ಆಗಿರ್ತಕ್ಕಂಥದ್ದು ಸಹ ಈ ತರ ವ್ಯತ್ಯಯ ಆಗಿರ್ತಕ್ಕಂಥದ್ದು ಇದೆ. ಈಗ ಆ ಮಳೆ ಕೊರತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ವ್ಯತ್ಯಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ಅದೇ ಸರ್, ಈಗ ಕೆಲವು ಕಡೆ ಬಿತ್ತನೆ ಆಗಿಲ್ವಲ್ಲ. ಓಕೆ, ಏನಾದ್ರೂ ಇನ್ನೂ ತಡ ಮಳೆ ತಡವಾಗಿ ಬಂದ್ರೆ ತಡ ಮುಂಗಾರಿಗೆ ನಾವು ಬಿತ್ತನೆ ಮಾಡಬಹುದಾ ಅಂತಕ್ಕಂಥದ್ದು ಅಲ್ವಾ? ಯಾವ ತಳಿಗಳ ಬಗ್ಗೆ, ನೀವು ಯಾವ ಬೆಳೆ ಬೆಳಿಬೇಕು ಅಂತೇಳಿ ಇದ್ದೀರಿ? ರಾಗಿ. ನಮ್ಮ ಸಹಾಯಕ ಕೃಷಿ ನಿರ್ದೇಶಕರಾದ ಈಶಾ ಅವರು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಚಂದ್ರಶೇಖರ್ ಅವರು ನಮಸ್ತೆ. ನಿಮಗೆ ಈಗ ನೀವು ಹೇಳ್ದಂಗೆ ರಾಗಿ ಬೆಳೆ ಬಿತ್ತನೆ ಮಾಡಕ್ಕೆ ಇದು ಆದ್ರಿ ಮಳೆ ಈಗ ಸೂಕ್ತ ಸ್ಟಾರ್ಟ್ ಆಗಿದೆ. ಈಗ ಆದ್ರಿ ಮಳೆಯ ಕೊನೆ ಪಾದದಲ್ಲಿದ್ದೀವಿ. ಈಗ ನಮಗೆ ಒಂದು ನಿರೀಕ್ಷಣೆ ಇದೆ ಈಗ ಒಂದು ವಾರದಲ್ಲಿ ಮಳೆ ಆಗುತ್ತೆ ಅಂತ. ಸೊ ನೀವು ಹೇಳ್ದಂಗೆ ನಮಗೆ ಆದ್ರಿ ಮಳೆ ಚೆನ್ನಾಗಿ ಬಿತ್ತು ಅಂದ್ರೆ ಈಗ ನೀವು GPU 28 ಮತ್ತೆ ML 365 ತಳಿ ಬಿತ್ತನೆ ಮಾಡಿ. ಇನ್ ಕೇಸ್ ಆದ್ರಿ ಮಳೆ ಲೇಟ್ ಬಿದ್ದಲೇ ಬೀಳಲೇ ಇಲ್ಲ, ಪುನರಶಿ ಪುಸ್ಯ ಮಳೆ ಇನ್ನು 15 ಮುಂದಕ್ಕೆ ಹೋಯ್ತು ಅಂದ್ರೆ ಅವಾಗ ಕಡಿಮೆ ಅವಧಿ ಮಳೆ ಬೆಳೆನ ಬಿತ್ತನೆ ಮಾಡಬೇಕು. ಅವಾಗ ನೀವು KMR 630 ಆಮೇಲೆ PR 202 PR 202 ಮತ್ತೆ ML 322 ಈ ತಳಿಗಳನ್ನ ಬಿತ್ತನೆ ಮಾಡಬೇಕು. ML 322 ಈ ಬೆಳೆಗಳನ್ನ, ಇವು ಶಾರ್ಟ್ ಡ್ಯೂರೇಷನ್ ತಳಿಗಳು, ಇವನ್ನ ಕಡಿಮೆ ಅವಧಿ ಬರ್ತವೆ, ಇವನ್ನ ಬಿತ್ತನೆ ಮಾಡಿ. ಈಗ ನಾವು ಮಳೆ ಈಗ ನಮಗೆ ಇದು ರೈಟ್ ಟೈಮ್ ರಾಗಿ ಬಿತ್ತನೆ ಮಾಡೋಕ್ಕೆ, ಈಗ ಮಳೆ ಬರುತ್ತೆ ಒಂದು ನಿರೀಕ್ಷೆ ಇದೆ. ಸೊ ಹಾಗಾಗಿ ನೀವು GPU 28 ಮತ್ತೆ ML 365 KMR 630 ಇವನ್ನ ಸೂಕ್ತ ಮಾಡಿ ಇವಾಗ ಬಿತ್ತನೆ ಮಾಡೋಕೆ ಅವಕಾಶ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇದು ದಾಸ್ತಾನು ಇದೆ ಸೀಡ್ಸ್, ದಯವಿಟ್ಟು ಅನುಕೂಲ ಮಾಡ್ಕೋಬೇಕು ಅಂತ ಕೇಳ್ಕೊಂಡು. ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜ ದೊರೆತಾವೆ ಚಂದ್ರಶೇಖರ್ ಅವರೇ, ಅಲ್ಲಿಗೆ ಹೋಗಿ ರಿಯಾಯಿತಿ ದರದಲ್ಲಿ ಕೊಂಡ್ಕೊಂಡ್ಬಿಟ್ಟು ನೀವು ಹಾಕಿ. ಹಲೋ ಹಲೋ ಆಕಾಶವಾಣಿ, ಹಲೋ ನಮಸ್ಕಾರ ಸರ್. ಸರ್ ನಾನು ಶ್ರೀಶೈಲ ಸೇರಿ ಮಾತಾಡ್ತಾ ಇದ್ದೀನಿ ಸರ್, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಸರ್. ಬೆಳಗಾವಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ರಾ, ತುಂಬಾ ದೂರದಿಂದ. ಮಂಜುನಾಥ್ ಸರ್ ನಮಸ್ಕಾರ ಸರ್. ನಮಸ್ತೆ ಶ್ರೀಶೈಲ ಅವರೇ, ನಮಸ್ತೆ. ಥ್ಯಾಂಕ್ ಯು ಸರ್, ನಂಗೆ ಬಹಳ ಖುಷಿ ಆಯ್ತು ಸರ್. ನಾನು ಬೆಳಗಾವಿ ಜಿಲ್ಲೆಯಿಂದ ಸರ್, ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಸರ್. ನಾನು ಕೂಡ ಒಬ್ಬ ಕೃಷಿಕ ರೈತನಾಗಿದ್ದೇನೆ ಸರ್. ಕಾರ್ಯಕ್ರಮದಲ್ಲಿ ಬರ್ತಕ್ಕಂತ ಅನೇಕ ಸರ್ ವಿಷಯಗಳನ್ನ ಮಾಹಿತಿಗಳನ್ನ ಸರ್ ಸಂಗ್ರಹ ಮಾಡಿಕೊಂಡು ನನಗೆ ಒಂದು ಆಕಾಶವಾಣಿ ಮುಖಾಂತರ ಸರ್ ಕೇಳಲಿಕ್ಕೆ ಬಹಳ ಸಹಕಾರಿ ಆಗಿದೆ ಸರ್, ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು, ತಮ್ಮ ಆಸಕ್ತಿ ಮತ್ತು ಅಭಿರುಚಿಗೆ ಧನ್ಯವಾದಗಳು. ನಾನು ಸಹ ಆ ಕಡೆ ಬಿಜಾಪುರ ಹಾವೇರಿ ಆ ಕಡೆ ಎಲ್ಲ ಕೆಲಸ ಮಾಡಿದ್ದೀನಿ ಸುಮಾರು ಒಂದು 15-16 ವರ್ಷಗಳವರೆಗೂ. ನಿಮ್ಗೆ ಒಳ್ಳೆ ಅಧಿಕಾರಿನೂ ಸಹ ಬಂದಿದ್ದಾರೆ ಈಗ, ಕೋಳೇಕರ್ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕರಾಗಿ ಅವರು ಚೆನ್ನಾಗಿದ್ದಾರೆ. ಈ ಹಿಂದೆನೂ ಸಹ ಶಿವನ್ಗೌಡ ಪಾಟೀಲ್ ಅಂತೇಳಿದ್ರು, ಅವರು ಸಹ ಉತ್ತಮವಾದ ಅಧಿಕಾರಿಗಳು, ಸಾಕಷ್ಟು ರೈತರ ಬಗ್ಗೆ ಕಾಳಜಿ ಇರತಕ್ಕಂತಹ ಅಧಿಕಾರಿಗಳು ನಿಮ್ಮಲ್ಲಿದ್ದಾರೆ. ತಮ್ಮ ಪ್ರಶ್ನೆ ಕೇಳಿ ಶ್ರೀಶೈಲ ಅವರೇ. ಪ್ರಶ್ನೆ ಏನಲ್ಲ ಸರ್, ನಾವು ಅರಿಶಿನ ಮತ್ತು ಕಬ್ಬುಗಳನ್ನ ಬೆಳೆಗಳನ್ನ ಸರ್ ಜಾಸ್ತಿ ಕೃಷಿ ಮಾಡ್ತಾ ಇರ್ತಾರೆ ಸರ್, ಗೋವಿನ ಜೋಳನ ಹಾಕ್ತಿರ್ತಾರೆ. ಆಮೇಲೆ ನೀವು ಕೊಡ್ತಕ್ಕಂತ ಸರ್ ಕೆಲವೊಂದು ಸಲಹೆಗಳು ಸರ್, ಮಾಹಿತಿಗಳು ನಮ್ಮ ಗೋವಿನ ಜೋಳದ ಬೆಳೆಗಳಿಗೆ ಸರ್ ಅನುಕೂಲ ಆಗುತ್ತೆ, ಮತ್ತೆ ಹಾಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಬರ್ತಕ್ಕಂತ ನಿಮ್ಮ ಸಂದರ್ಶನಗಳು ಸರ್, ಮಾಹಿತಿಗಳು ಸರ್ ಇಷ್ಟ ಆಗುತ್ತೆ. ಹೀಗಾಗಿ ಒಂದು ಖುಷಿಯಿಂದ ಸರ್ ನಿಮ್ಮ ಜೊತೆ ಅನಿಸಿಕೆಯನ್ನ ಹಂಚಿಕೊಳ್ಳಲು ಅದಕ್ಕಾಗಿ ಸರ್ ಕರೆ ಮಾಡಿದ್ರು ಸರ್, ಅಷ್ಟೇ ಸರ್. ಧನ್ಯವಾದಗಳು. ನಿಮ್ಮ ಹಾಗೆ ಏನು ಸಲಹೆಗಳಿಂದ ನಮ್ಮ ಕೃಷಿಯಲ್ಲಿ ಒಂದು ಉತ್ತೇಜನಕಾರಿಯಾದಂತ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯತೆ ಇರುತ್ತೆ, ಅಥವಾ ಕೃಷಿಯಲ್ಲಿ ನಾವು ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ, ಅದು ಇತರೆ ರೈತರಿಗೂ ಸಹ ತಾವು ಮಾಹಿತಿಯನ್ನು ಹಂಚಿಕೊಳ್ಳಿ, ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡುವುದರ ಮೂಲಕ ನಾವು ಹೆಚ್ಚು ಇಳುವರಿಯನ್ನು ಪಡೆಯಬಹುದು, ತನ್ಮೂಲಕ ಹೆಚ್ಚು ಆದಾಯವನ್ನು ಗಳಿಸಬಹುದು, ತನ್ಮೂಲಕ ನಮ್ಮ ಜೀವನ ಮಟ್ಟನೂ ಸಹ ಸುಧಾರಿಸ್ಕೋಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ತಾವು ಇತರೆ ರೈತರೊಟ್ಟಿನೊಡನೆ ಹಂಚಿಕೊಂಡು ಇಂಥ ಕಾರ್ಯಕ್ರಮಗಳ ಸಾಫಲ್ಯತೆಗೆ ಕಾರಣರಾಗಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಶ್ರೀಶೈಲ ಅವರೇ. ಧನ್ಯವಾದಗಳು. ಜಗದೀಶ್ ಸರ್ ಅವರು ನಡೆಸಿಕೊಡ್ತಕ್ಕಂತ ಅನೇಕ ಒಂದು ಕೃಷಿಯ ಯುವಕರನ್ನಾಗ್ಲಿ ಅಥವಾ ಕೆಲವೊಂದು ಕೃಷಿ ತಜ್ಞರನ್ನ ಸರ್ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡ್ತಾ ಇರ್ತಾರೆ ಸರ್, ಇವತ್ತು ಕೂಡ ಸರ್ ಅದೇ ರೀತಿ ಮಂಜುನಾಥ್ ಸರ್ ಕೂಡ ಅನೇಕ ಕಾರ್ಯಕ್ರಮಗಳು ನಾನು ಕೇಳ್ತಾ ಇದ್ದೀನಿ ಸರ್, ಕರೆ ಮಾಡಿದ್ದೀನಿ ಸರ್, ತುಂಬಾ ಖುಷಿ ಆಯ್ತು. ಬಹಳ ಖುಷಿ ಆಯ್ತು ತಾವು ಬೆಳಗಾವಿಯಿಂದ ಇದು ಕರೆ ಮಾಡಿರ್ತಕ್ಕಂಥದಕ್ಕೆ. ಧನ್ಯವಾದಗಳು ತೇಲಿ ಅವರೇ, ಧನ್ಯವಾದಗಳು. ಹಲೋ ಹಲೋ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೊನ್ನೂರಲ್ಲಿ ಹನುಮಂತಾಪುರದಿಂದ. ಹೊನ್ನೂರಲ್ಲಿ ಅವರೇ, ಹನುಮಂತಾಪುರ ಜಗಳೂರು ತಾಲೂಕು. ಹೌದು ಸರ್, ಜಗಳೂರು ತಾಲೂಕಿನಿಂದ. ಹೊನ್ನೂರಲ್ಲಿ ಅವರ ಸರ್, ನಾನು ಈಗ ಮೆಕ್ಕೆಜೋಳ ಬಿತ್ತಿ ಒಂದು 25 ದಿವಸ ಆಗಿದೆ. ಈಗ ಇದು ವಿಮಾ ಕಟ್ಟಕ್ಕೆ ಎಷ್ಟು ಆಗುತ್ತೆ ಸರ್ ಒಂದೂವರೆ ಎಕರೆಗೆ? ಈಗ ನೋಡಿ, ಇದರಲ್ಲಿ ಈ ತಿಂಗಳ ಕೊನೆಯವರೆಗೂ ಸಹ ನಿಮಗೆ ಇದನ್ನ ಏನು ವಿಮಾ ಕಂತನ್ನ ಕಟ್ಟೋದಿಕ್ಕೆ ಮುಸುಕಿನ ಜೋಳಕ್ಕೆ ಅವಕಾಶ ಇದೆ, ನೀವು ಕಟ್ಬಹುದು. ಅದರಲ್ಲಿ ಮುಂಗಾರಿಗೆ ಒಂದು ಪ್ರೀಮಿಯಂ ಇರುತ್ತೆ, ಹಿಂಗಾರಿಗೆ ಒಂದು, ಅಲ್ಲ ಇದರಲ್ಲಿ ನೀರಾವರಿಗೆ ಒಂದು, ಆಮೇಲೆ ಒಣ ಬೇಸಾಯಕ್ಕೆ ಸಂಬಂಧಪಟ್ಟಾಗೆ ಇರುತ್ತೆ. ಖುಷಿ ಆದ್ರೆ ಮುಸುಕಿನ ಜೋಳ ಮಳೆ ಆಶ್ರಯಿತ, ಮಳೆ ಆಶ್ರಯಿತ ಆದ್ರೆ 2% ಆಗಿ ನಾವು ಕಟ್ಟಬೇಕಾಗುತ್ತೆ. ಇದರಲ್ಲಿ ಒಂದು ಹೆಕ್ಟೇರ್ಗೆ 1130 ರೂಪಾಯಿಯನ್ನು ತುಂಬಬೇಕಾಗುತ್ತೆ. ನೀವು ನೇರ ಬ್ಯಾಂಕಿನಲ್ಲಿ 2.5 ಎಕರೆ ಪ್ರದೇಶಕ್ಕೆ 1130 ರೂಪಾಯಿ ನೀವು ಇದನ್ನ ಬ್ಯಾಂಕಿನಲ್ಲಾರು ತುಂಬಬಹುದು, ಅಥವಾ ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ತವೆ ಅಲ್ಲಾರು ತುಂಬಬಹುದು, ಅಥವಾ ಇದನ್ನ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅಲ್ಲಿ ಬೇಕಾದ್ರೂ ತುಂಬಲಿಕ್ಕೆ ಅವಕಾಶ ಇರುತ್ತೆ. 1130 ಹೌದು. ಅದೇ ನೀರಾವರಿ ಮುಸುಕಿನ ಜೋಳ ಆದ್ರೆ 1290 ರೂಪಾಯಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಪಾವತಿಯನ್ನು ಮಾಡಬೇಕಾಗುತ್ತೆ. ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ. ನಮ್ದು ಈಗ ಈರುಳ್ಳಿ ಹಾಕಿದೀವಿ, ಅದ್ರಾಗ ಹುಳ ಕಡಿತ ಸರ್, ಗರಿನ ಅದಕ್ಕೆ ಯಾವ ಔಷಧಿ ಸಿಂಪಡಿಸಿದ್ರೆ ಪಾಡಂತ? ಅಲ್ಲ, ಹುಳ ಅಂತಂದ್ರೆ ಅದು ಸಣ್ಣ ಹುಳ ಸರ್, ಅದು ಬಾಲ್ ಹುಳ ಟೈಪ್ ತ್ರಿಪ್ಸ್ ತ್ರಿಪ್ಸ್ ಅದು ಕರೆ ಮಚ್ಚೆ ಐತೆ ಅದು ಹುಳ ಇದು ಅಂದ್ರೆ ಸಣ್ಣ ಅಂದ್ರೆ ತ್ರಿಪ್ಸ್ ಅಲ್ಲ ತ್ರಿಪ್ಸ್ ತರ ಅದು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಅನ್ನತಪ್ಪರು ನಮಸ್ತೆ. ಅದೇನೀಗ ನಿಮ್ಮ ಏನು ಈರುಳ್ಳಿಯಲ್ಲಿ ಗರಿ ಕಡಿಯುತ್ತಲ್ಲ ಅದಕ್ಕೆ ಕ್ಲೋರೋಫೈರಿಪಾಸ್ 2 ml/L ಹಾಕೊಂಡು ಸ್ಪ್ರೇ ಮಾಡ್ರಿ. ಏನಾದ್ರು ಕಪ್ಪದ ಹುಳ ರಸ ಇರೋ ಹುಳ ಇದ್ರೆ ಇಮಿಡಾಕ್ಲೋರೋಫೈಡ್ 0.5 ml/L. ನಿಮ್ದು ಹುಳ ಗರಿ ಕಡಿಯೋದಿದ್ರೆ ಅದಕ್ಕೆ ಕ್ಲೋರೋಫೈರಿಪಾಸ್ ಮಾಡ್ರಿ. ಕ್ಲೋರೋಫೈರಿಪಾಸ್ 2 ml/L. ಆಮೇಲೆ ಅದ್ರ ಜೊತೆಗೆ ಮತ್ತೆ 30 ml ಆಮೇಲೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಎಲೆಚುಕ್ಕಿ ರೋಗನ ಇರುತ್ತ ಪ್ರಾರಂಭಿಕ ಹಂತದಲ್ಲಿ, ಅದಕ್ಕೆ ಕಾರ್ಬೆಂಡಿಸಮ್ ಒಂದು 2 g/L ಅದನ್ನು ಹಾಕೊಂಬಿಡಿ. ಸ್ಪ್ರೇ ಮಾಡೋದ್ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಬರುತ್ತೆ. ಕಾರ್ಬೆಂಡಿಸಮ್ 2 g/L. ಪುಡಿ ಪುಡಿ ಎಷ್ಟು ದಿವಸ ಬೆಳೆ ಇದೆ ಈಗ? ಈಗ ನನ್ನದು 22 ದಿವಸ. 22 ದಿನ ಇದ್ರೆ ಇದು ಎರಡು ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮೈಕ್ರೋ ನ್ಯೂಟ್ರಿಯಂಟ್ ಇರುತ್ತೆ, ಲಘು ಪೋಷಕಾಂಶ ML ಲಿಕ್ವಿಡ್ ಅಂತೀವಿ, ಅದನ್ನು ಅದನ್ನ ಒಂದು 3 ml/L ಹಾಕೊಂಡು ಸ್ಪ್ರೇ ಮಾಡ್ರಿ. ಮೂರನ್ನೇ ಚೆನ್ನಾಗಿ ಬರುತ್ತೆ. ಕ್ಲೋರೋಫೈರಿಪಾಸ್ 2 ml/L ಇದು ಉಳುಕೆ ಗರಿ ಕಡಿಯುತ್ತಲ್ಲ ಅದಕ್ಕೆ. ಕಾರ್ಬೆಂಡಿಸಮ್ 2 g/L. ನಿಮ್ ಎಲೆ ಚುಕ್ಕಿ ರೋಗ ಇರುತ್ತೆ ಸ್ಟಾರ್ಟಿಂಗ್ ಬರುತ್ತೆ, ಅದಕ್ಕೆ ಹಾಕೊಂಡ್ರಿ. ಮತ್ತೆ ಒಳ್ಳೆ ಬೆಳವಣಿಗೆ ಬರಕ್ಕೆ 3 ml/L ML ಲಿಕ್ವಿಡ್ ಅಂತ ಲಘು ಪೋಷಕಾಂಶ ಮಿಶ್ರಣ ಇರುತ್ತೆ, ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಸಿಗುತ್ತೆ. ಕೊಡ್ತಾರೆ ಕೊಡ್ತಾರೆ. 3-4 ಸ್ಪ್ರೇ ಮಾಡ್ರಿ, ಚೆನ್ನಾಗಿ ಬರುತ್ತೆ. ಪುನರಾಲಿ ಅವ್ರೆ, ಬೆಳೆ ವಿಮೆ ಬಗ್ಗೆ ಮಂಜುನಾಥ್ ಸರ್, ಪ್ರವೀಣ್ ಚೌಧರಿ ಸರ್, ಶಿವಕುಮಾರ್ ಸರ್ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ಆ ಸಂದರ್ಶನ ಇನ್ನೊಂದು 2-3 ದಿನದಲ್ಲಿ ಪ್ರಸಾರ ಆಗುತ್ತೆ. ಸಮಗ್ರವಾಗಿ ಮಾಹಿತಿಯನ್ನು ತಿಳಿಸ್ಬಿಡಿದ್ರೆ ಸಂಪೂರ್ಣ ಅದನ್ನ ಕೇಳಿ. ಓಕೆ, ಧನ್ಯವಾದಗಳು. ಧನ್ಯವಾದ. ಹಲೋ ಹಲೋ ರೇಡಿಯೋದಿಂದ ರೇಡಿಯೋದಿಂದ ದೂರ ಬನ್ನಿ. ಹಲೋ, ನಮ್ಮ ಹೆಸರು ಸಿದ್ಲಿಂಗ್ ಸ್ವಾಮಿ ಅಂತ. ಸಿದ್ಲಿಂಗ್ ಸ್ವಾಮಿ ರೀ, ಎಲ್ಲಿಂದ ಮಾತಾಡ್ತಿರೋದು? ಯಾವ ತಾಲೂಕು? ಸಿದ್ಲಿಂಗ್ ಸ್ವಾಮಿ, ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ, ಯಾಕೋ ಬರುತ್ತೆ. ನಿಮ್ ಪ್ರಶ್ನೆ ಕೇಳ್ರಿ ಸರ್. ಇದಾರೆ ನಮಸ್ತೆ, ಹೇಳಿ ಸಿದ್ಲಿಂಗ್ ಸ್ವಾಮಿ ಅವರೇ. ನಾವು ಕೃಷಿ ಇಲಾಖೆಯಿಂದ ನಮ್ಮ ನಮಸ್ತೆ ಸಿದ್ಲಿಂಗ್ ಸ್ವಾಮಿ ಅವರೇ, ನಮಸ್ತೆ ಸರ್. ಇನ್ನೇನಿಲ್ಲ, ನಾವು ಈಗಿನ ಇತ್ತೀಚಿನ ರೇಟು, ನಾವು ಮೆಕ್ಕೆಜೋಳದ ರೇಟು, ನಾವು ಬೆಳಿ ಪ್ರಸ್ತುತಂಗೆ ರೇಟ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ನಾವು ಸೋಯಿಂಗ್ ಮಾಡೋ ಸಂದರ್ಭದಲ್ಲಿ ಗೊಬ್ಬರದ ರೇಟು ಜಾಸ್ತಿ ಆಯ್ತು ಸರ್. ಆ ಒಂದು ಇದಕ್ಕೆ ನಮ್ಗೆ ಖರ್ಚಿಗೆ ಖರ್ಚು ವೆಚ್ಚಕ್ಕೆ ಸರಿಯಾಗಿ ಬಿಡುತ್ತಾರೆ. ಖರ್ಚು ಇನ್ನೇನು ಉಡುಗೆ ಅದೇ ಇಲ್ಲ, ಆ ತರ ಆಗ್ತಿದೆ. ಈಗ ನೋಡಿ, ಡಿಎಟಿನೂ ರೇಟು, ಯೂರಿಯಾನು ರೇಟು, ಆಮೇಲೆ ಬೀಜ ಕೂಡ ರೇಟ್ ಇದೆ ಸರ್. ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನಾವು ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ, ಸ್ವಲ್ಪ ಆಂದೋಲನ ಮಾಡಿದ್ರೆ ಚೆನ್ನಾಗಲ್ಲ ಸರ್. ಸಾವಯವ ಗೊಬ್ಬರ ಖರ್ಚು ಕಡಿಮೆ ಮಾಡುದು ಖಂಡಿತ ಖಂಡಿತ ಖಂಡಿತ. ಸಿದ್ದಿಂಗ್ ಸ್ವಾಮಿ ಅವರೇ, ನೀವು ಒಳ್ಳೆ ಇದನ್ನ ಪ್ರಶ್ನೆ ಕೇಳುವುದರ ಮೂಲಕ ಸಲಹೆಯನ್ನು ಸಹ ತಾವು ಕೊಟ್ಟಿದ್ದೀರಿ, ಧನ್ಯವಾದಗಳು. ಈಗ ನೋಡಿ, ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳನ್ನು ಸಹ ಈ ಹಿಂದೆ ಶೂನ್ಯ ಬಂಡವಾಳ ಕೃಷಿ ಅಂತೇಳಿ ನಾವು ಕೃಷಿ ಇಲಾಖೆಯಿಂದ ಅನುಷ್ಠಾನ ಮಾಡ್ತಾ ಇದ್ವಿ. ಆ ಯೋಜನೆಯನ್ನ ಈಗ ಇನ್ನೂ ಸಹ ಉತ್ತಮಪಡಿಸಿ ನೈಸರ್ಗಿಕ ಕೃಷಿ ಅಂತಕ್ಕಂಥದ್ದನ್ನ ಒಂದು ಆಂದೋಲನದ ರೂಪದಲ್ಲಿ ಈ ವರ್ಷದಿಂದ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇದೆ. ಇದನ್ನ ಗುಚ್ಛ ಗ್ರಾಮಗಳನ್ನು ಆಯ್ದ ಗುಚ್ಛ ಗ್ರಾಮಗಳು, ಆ ಗುಚ್ಛ ಗ್ರಾಮಗಳಲ್ಲಿ ಬರ್ತಕ್ಕಂಥ ಆಸಕ್ತಿ ಇರತಕ್ಕಂಥ ರೈತರು ಇದರದ್ದು 50 ಇದನ್ನ ಹೆಕ್ಟೇರ್ದು ಒಂದು ಪ್ರದೇಶವನ್ನ ಇದನ್ನ ನೈಸರ್ಗಿಕ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪರಿವರ್ತನೆ ಮಾಡಬೇಕು ಅಂತೇಳಿ ಒಂದು ಹೊಸ ಯೋಜನೆಯನ್ನು ಸಹ ತಗೊಂಬಂದಿದೆ. ಇದರಲ್ಲಿ ಒಂದು ಗುಚ್ಛದಲ್ಲೇ 50 ಹೆಕ್ಟೇರು, ಒಬ್ಬ ರೈತರು ಗರಿಷ್ಠ 1 ಎಕರೆವರೆಗೂ ತಮ್ಮ ಭೂಮಿಯನ್ನ ನೈಸರ್ಗಿಕ ಕೃಷಿಗೆ ಇದನ್ನ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿರ್ತಕ್ಕಂಥದ್ದು ಇದೆ. ಈ ಯೋಜನೆಯ ಉದ್ದೇಶ ತಾವು ಹೇಳಿದಾಗೆ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡತಕ್ಕಂಥದ್ದು, ಭೂಮಿಯ ಆರೋಗ್ಯವನ್ನ ಕಾಪಾಡಿಕೊಳ್ತಕ್ಕಂಥದ್ದು, ಆಮೇಲೆ ಯಥೇಚ್ಛವಾಗಿ ರಸಗೊಬ್ಬರಗಳನ್ನ ಕ್ರಿಮಿನಾಶಕಗಳನ್ನ ಬಳಕೆ ಮಾಡುವುದರ ಮೂಲಕ ನಮ್ಮ ಮಣ್ಣಿನ ಆರೋಗ್ಯ, ಮಾನವನ ಆರೋಗ್ಯ, ಜನ ಜಾನುವಾರುಗಳ ಆರೋಗ್ಯ, ಹಾಗೆ ನಮ್ಮ ವಾತಾವರಣದ ಆರೋಗ್ಯವನ್ನು ಸಹ ಹದಗೆಡದೆ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನು ತಗೊಬಂದಿದೆ. ಇದು ಮುಂದೆ 2 ವರ್ಷದವರೆಗೂ ಇರುತ್ತೆ. 2 ವರ್ಷ ಆದ ನಂತರ ಯಾರು ಈ ನೈಸರ್ಗಿಕ ಕೃಷಿಯಲ್ಲಿ ತಮ್ಮ ಬೆಳೆಗಳನ್ನು ಬೆಳೆದಿರ್ತಾರೆ ಅಂತ ರೈತರು ಇದನ್ನ ಒಂದು ಸರ್ಟಿಫಿಕೇಶನ್ ಅನ್ನ ದೃಢೀಕರಣವನ್ನ ಮಾಡಿಸಬೇಕಾಗುತ್ತೆ. ಹೌದು, ನಾವು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಡಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ಅಂತ. ಈ ರೀತಿ ಬೆಳೆದಂತ ಉತ್ಪನ್ನಗಳನ್ನ ಸಹ ಮುಂದಿನ ದಿನಗಳಲ್ಲಿ ಅಂದ್ರೆ 2 ವರ್ಷದ ನಂತರ ಅದನ್ನ ದೃಢೀಕರಣ ಆದ ಮೇಲೆ ಅದನ್ನು ವ್ಯವಸ್ಥಿತವಾಗಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಯನ್ನು ಸಹ ಸರ್ಕಾರ ಈ ವರ್ಷದಿಂದ ಜಾರಿಗೆ ತಂದಿರತಕ್ಕಂಥದ್ದಿದೆ. ತಾವು ಇದರ ಪ್ರಯೋಜನವನ್ನು ಸಹ ಪಡ್ಕೊಳ್ಳಿ. ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಭೇಟಿಯನ್ನ ನೀಡಿ ಅಲ್ಲಿ ಮಾಹಿತಿ ನಿಮಗೆ ಕೊಡ್ತಾರೆ. ಯಾವ ಹಳ್ಳಿ ಯಾವ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದು, ಅದರ ಪ್ರಕಾರ ನೀವು ಸಹ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮತ್ತೊಂದು ಅಂತಂದ್ರೆ ನೋಡಿ, ನಾವು ಏನಪ್ಪ ಅಂತಂದ್ರೆ ಪರಾವಲಂಬಿ ಕೃಷಿಯನ್ನ ಮಾಡ್ತಾ ಇದ್ದೀವಿ. ಪರಾವಲಂಬಿ ಕೃಷಿ ಅಂದ್ರೆ ಬಿತ್ತನೆ ಬೀಜ ನಮ್ಗೆ ಮಳೆ ಬಿದ್ದ ಮೇಲೆ ಭೂಮಿ ಸಿದ್ಧತೆಯನ್ನ ಮಾಡ್ಕೋತೀವಿ, ಹಾಗೆ ಮಳೆ ಬಿದ್ದ ಮೇಲೆ ನಾವು ಬಿತ್ತನೆ ಬೀಜಗಳನ್ನ ಹುಡುಕಾಡ್ಕೊಂಡು ತಗೊಂಡ್ಬರ್ತೀವಿ, ಅದರ ನಂತರ ರಸಗೊಬ್ಬರಗಳಿಗೆ ಹೋಗಿ ನಾವು ತೆಗೆದುಕೊಂಡು ಬರ್ತೀವಿ. ನಾವು ಹಿಂದೆ ಇವು ಯಾವುದರ ಮೇಲೆ ಯಾವುದನ್ನು ಅವಲಂಬಿಸಿರ್ಲಿಲ್ಲ, ನಾವು ಸ್ವಾವಲಂಬಿ ಕೃಷಿಯನ್ನ ಮಾಡ್ತಾ ಇದ್ವಿ, ನಮ್ದೇ ಆದಂತ ಭೂಮಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ವಿ. ಒಣ ಬೇಸಾಯ ಆದ್ರೆ ಮಾಗಿ ಉಳುಮೆಯನ್ನ ಮಾಡ್ತಾ ಇದ್ವಿ. ಮಾಗಿ ಉಳುಮೆ ಮಾಡ್ತಕ್ಕಂಥದ್ರಿಂದ ನೀರನ್ನ ಏನು ಮಳೆ ಇದನ್ನ ಪೂರ್ವ ಮುಂಗಾರಿನಲ್ಲಿ ಬಿದ್ದಂತ ನೀರನ್ನ ಅಲ್ಲಿ ಬಸದೋಗ್ಲ ಹಿಂಗೋ ರೀತಿನಲ್ಲಿ ಮಾಡ್ತಾ ಇದ್ವಿ. ಆಗ ಆ ಮಣ್ಣಿನ ಇದನ್ನ ಏನು ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ, ಹಾಗೆ ಮಾಗಿ ಉಳುಮೆ ಮಾಡಿರ್ತಕ್ಕಂಥದ್ರಿಂದ ಬಿಸಿಲಿನ ತಾಪಕ್ಕೆ ಅದು ಇದನ್ನ ಮಣ್ಣು ಮತ್ತು ನೀರನ್ನ ಗಾಳಿಯನ್ನ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಜಾಸ್ತಿಯಾಗಿ ಫಲವತ್ತತೆನೂ ಸಹ ಜಾಸ್ತಿ ಆಗ್ತಕ್ಕಂಥದ್ದಿತ್ತು. ಅದರ ಜೊತೆಗೆ ತಮ್ಮದೇ ಆದಂತಹ ಬೀಜಗಳನ್ನು ಬೀಜೋತ್ಪಾದನೆಯನ್ನು ಸಹ ಮಾಡ್ಕೊಂತ ಇದ್ರು. ಆಮೇಲೆ ಈ ದನ ಕರುಗಳನ್ನು ಸಹ ಕಟ್ತಾ ಇದ್ರು. ಈಗ ದನ ಕರುಗಳು ಕಟ್ತಕ್ಕಂಥ ಪ್ರಮಾಣನು ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ಸಹ ಇದು ಆಗಬಾರದು. ಇದರ ಜೊತೆಗೆ ಜೈವಿಕ ಗೊಬ್ಬರಗಳು ನೋಡಿ, ನಮ್ಮ ಭಾರತ ದೇಶದ ವೈವಿಧ್ಯತೆಯ ಮಹಿಮೆ ಎಷ್ಟಿದೆ ಅಂದ್ರೆ ಜಾಗತಿಕವಾಗಿ ಇದನ್ನ ಏನು ಜಾಗತಿಕ ಜನಸಂಖ್ಯೆಯಲ್ಲಿ ಇದನ್ನ ಜಾಗ ತೆಗೆದುಕೊಂಡ್ರೆ ನಮ್ಮ ಭೂ ಪ್ರದೇಶದ ವಿಸ್ತೀರ್ಣ ಜಾಗತಿಕ ಪ್ರಮಾಣದಲ್ಲಿ 2% ಇದ್ರೆ ನಮ್ಮಲ್ಲಿ ಇದು ಸುಮಾರು 16% ವರೆಗೂ ಜನಸಂಖ್ಯೆ ಇದೆ. ಆಮೇಲೆ ಜಾಗತಿಕ ಜೈವಿಕ ವೈವಿಧ್ಯತೆಯಲ್ಲಿ 8% ನಮ್ಮ ದೇಶದಲ್ಲೇನೆ ಇದೆ. ಈ 8% ಅಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ನಾವು ನಮ್ಮ ಕೃಷಿಯಲ್ಲಿ ಬಳಕೆ ಮಾಡತಕ್ಕಂಥದ್ದನ್ನ ಅದನ್ನ ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಾವು 30-40% ಅಷ್ಟು ರಸಗೊಬ್ಬರಗಳ ನೇರ ಅವಲಂಬನೆಯನ್ನ ಕಡಿಮೆ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನ ನೀವು ಬಳಕೆ ಮಾಡತಕ್ಕಂಥದ್ದು ಜೈವಿಕ ಗೊಬ್ಬರಗಳನ್ನ ನಿಮ್ಮ ಕೃಷಿ ಭೂಮಿಯಲ್ಲಿ ಬಳಕೆ ಮಾಡೋದನ್ನ ನೀವು ಪ್ರಾರಂಭ ಮಾಡಿ ಅದನ್ನ ಬೀಜೋ ಇದು ಏನು ಸೀ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಆ ಸೀ ಟ್ರೀಟ್ಮೆಂಟ್ ಮಾಡತಕ್ಕಂಥದ್ರ ಮೂಲಕ ಆಗ್ಲಿ ಅಥವಾ ತಿಪ್ಪೆ ಗೊಬ್ಬರದಲ್ಲಿ ಆ ತಿಪ್ಪೆ ಗೊಬ್ಬರಕ್ಕೆ ಅದನ್ನ ಸೇರ್ಪಡೆ ಮಾಡಿ ಮಾಡ್ತಕ್ಕಂಥದ್ರಿಂದ ಸಹ ನಾವು ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಾವು ನೀರಾವರಿ ಬೆಳೆಗಳಾದ್ರೆ 2 ಬೆಳೆಗಳ ಮಧ್ಯೆ ಒಂದು ಹಸಿರೆಲೆ ಗೊಬ್ಬರದ ಬೀಜಗಳನ್ನ ಬಿತ್ತನೆ ಮಾಡಿ ಅದನ್ನ ಮಣ್ಣಿನಲ್ಲಿ ಸೇರ್ಪಡೆ ಮಾಡುವುದರ ಮೂಲಕ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಹೋದು. ಸೆಣಬು ಆಗ್ಲಿ, ದಯಾಂಚ ಆಗ್ಲಿ, ಅಥವಾ ಇದನ್ನ ಅಲಸಂದಿ ಆಗ್ಲಿ, ಈ ತರ ದ್ವಿದಳ ಧಾನ್ಯದ ಬೆಳೆಗಳನ್ನ ಬಿತ್ತನೆ ಮಾಡತಕ್ಕಂಥದ್ರ ಮೂಲಕನೂ ಸಹ ನಾವು ನೈಸರ್ಗಿಕವಾಗಿ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನು ಸಹ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದರ ಬಗ್ಗೆನೂ ಸಹ ಸಾಕಷ್ಟು ಅವರು ಮಾಹಿತಿಯನ್ನು ಸಹ ಸೆಳಿತಾ ಇರತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ ಹಾಗೆ ಟಿವಿಗಳ ಮೂಲಕನೂ ಸಹ ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಾ ರೈತರು ಸಹ ಇದರಲ್ಲಿ ಜಾಗೃತರಾಗಬೇಕು. ಜಾಗೃತರಾಗಿ ಮಣ್ಣಿನ ಆರೋಗ್ಯವನ್ನ, ಮಣ್ಣಿನ ಫಲವತ್ತತೆಯನ್ನ ಕಾಪಾಡೋದಕ್ಕೆ ನಾವು ಮುಂದಾಗಬೇಕಾಗುತ್ತೆ. ಆದಷ್ಟು ಸಿದ್ಲಿಂಗ್ ಸ್ವಾಮಿ ಅವರೇ, ರಾಸಾಯನಿಕ ಕೃಷಿ ರಾಸಾಯನಿಕ ಗೊಬ್ಬರಗಳನ್ನ, ರಾಸಾಯನಿಕ ಕ್ರಿಮಿನಾಶಕಗಳನ್ನ ಕಡಿಮೆ ಮಾಡಿಬಿಟ್ಟು ಹೆಚ್ಚು ಸಾವಯವ ಕೃಷಿ, ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು ಕೊಟ್ರೆ ನಮ್ಮ ಭೂಮಿಯ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹೇಳಿ ಸಿದ್ಲಿಂಗ್ ಸ್ವಾಮಿ. ಈಗ ನಮ್ಮ ಕೃಷಿ ಇಲಾಖೆ ಪಕ್ಕದಲ್ಲಿ ಹಳ್ಳಿಗಳು ಇರ್ತಾವೆ, ಹೌದು, ಅದರಲ್ಲಿ ನಮ್ಮ ಸಾಮಾನ್ಯ ಎಡಿಎಸ್ಆರ್ಗೆ ಎಓಸ್ಆರ್ಗೆ ಗೊತ್ತಿರೋ ರೈತರು ಅಂತೂ ಇದ್ದೇ ಇರ್ತಾರೆ. ಓಕೆ ಫೈನ್, ನೋ ಪ್ರಾಬ್ಲಮ್. ಇತ್ತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಇದು ಸಾವಯವ ಕೃಷಿ ಬಗ್ಗೆ ಮತ್ತು ಇಂಥದ್ನ ಬಳಸ್ರಿ ಇಂಥದ್ ಬಿಡ್ರಿ ಅಂತಂದ ಹೇಳಿ ಊರಿಗೆ ಒಂದು ಐದು ಜನನ ಕರ್ಕೊಂಡಿತ್ತು. ಖಂಡಿತ ಊರೆಲ್ಲ ಆಂದೋಲನ ಮಾಡ್ಬೋದು ಸರ್ ಸಾವಯವ. ಡೆಫಿನೆಟ್ಲಿ ನೋಡಿ, ಈಗ ಏನಿದೆ ಅಂತಂದ್ರೆ, ಈಗ ನಮ್ಮಲ್ಲಿ ಕೃಷಿ ಸಂಜೀವಿನಿ ವಾಹನ ಇದೆ, ಕೇಳಿದೀರಾ? ಎಸ್, ಕೃಷಿ ಸಂಜೀವಿನಿ ವಾಹನದ ಮೂಲಕ ಈಗ ಕಳೆದ ವರ್ಷನೂ ಸಹ ನಮ್ಮ ರಾಜ್ಯ ಸರ್ಕಾರ ಇಡೀ ಭಾರತ ದೇಶದಲ್ಲೇನೆ ವಿಶಿಷ್ಟವಾದಂತಹ ಒಂದು ರೈತರಿಗೆ ಸಲಹೆ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಅಥವಾ ಯೋಜನೆಯನ್ನ ತಂದಿದೆ. ಅದನ್ನ ಇಸ್ಯಾಪ್ ಅಂತ ಹೇಳ್ತೀವಿ. ವಿದ್ಯುನ್ಮಾನದ ಮೂಲಕ ಅದನ್ನ ಏನು ರೋಗ ಇದೆ, ಆಮೇಲೆ ಯಾವ ಏನು ಕೀಟಗಳಿದೆ, ಆಮೇಲೆ ಯಾವ ರೀತಿ ಇದನ್ನ ಪೋಷಕಾಂಶಗಳ ಕೊರತೆ ಇದೆ, ಅದಕ್ಕೆ ಏನು ಕ್ರಮ ಅನುಸರಿಸಬೇಕು ಅಂತಕ್ಕಂಥದ್ದನ್ನ ಕೊಡುವಂಥದ್ದು, ಇದನ್ನ ವೈಜ್ಞಾನಿಕ ಮಾಹಿತಿಯನ್ನ ಕೊಡ್ತಕ್ಕಂಥದ್ದನ್ನ ಕಳೆದ ವರ್ಷದಿಂದ ಈ ಸ್ಯಾಪ್ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದೆ. ನೀವು ಇದರ ಪ್ರಯೋಜನವನ್ನು ಸಹ ಪಡ್ಕೊಳ್ಳಿ. ಧನ್ಯವಾದಗಳು ಸಿದ್ದಲಿಂಗ ಸ್ವಾಮಿ ಅವರೇ. ಮತ್ತೊಂದು ಕರೆ ಹಲೋ ಆಕಾಶವಾಣಿ. ಹಲೋ ನಮಸ್ಕಾರ, ಯಾರು? ತಿಮ್ಮಣ್ಣ ನನ್ನಿವಾಳದಿಂದ. ತಿಮ್ಮಣ್ಣ, ನಿಮ್ಮ ಪ್ರಶ್ನೆ ಕೇಳ್ರಿ. ತಿಮ್ಮಣ್ಣ, ನಾನು ಮಂಜುನಾಥ್, ಜಂಟಿ ಕೃಷಿ ನಿರ್ದೇಶಕರು ಹಾಗೂ ನಮ್ಮ ಉಪ ಕೃಷಿ ನಿರ್ದೇಶಕರು. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ತಿಮ್ಮಣ್ಣ ಅವರೇ. ಬಹಳ ಸಂತೋಷ ತಿಮ್ಮಣ್ಣ ಅವರೇ, ನೀವು ಬಹಳ ಸಂತೋಷದಿಂದ ಪ್ರಶ್ನೆಯನ್ನ ಭಾಗವಹಿಸಿದಿರ. ಪ್ರಶ್ನೆಯನ್ನ ಕೇಳಲಿಕ್ಕೆ ಬಹಳಷ್ಟು ಆಸಕ್ತಿ ತೋರ್ತಾ ಇದ್ದೀರಿ. ನಿಮ್ಮ ಆಸಕ್ತಿಗೆ, ನಿಮ್ಮ ಅಭಿರುಚಿಗೆ ಧನ್ಯವಾದಗಳು. ಸರ್, ಅದು ತಗರಿ ಹಾಕ್ಬೇಕಂತ ಇದೆ ಸರ್, ಹೊಲ ಎಲ್ಲ ರೆಡಿ ಮಾಡ್ಕೊಂಡು. ಇವಾಗ ನನ್ ಕೆಂಪು ಇದೆ, ಬೇಕು ಸರ್, ಸಿಗ್ತಾವ ಸರ್ ಕೆಂಪು? ಈಗ ನೋಡಿ ತಿಮ್ಮಣ್ಣ ಅವರೇ, ಇದರಲ್ಲಿ ವಿಶೇಷವಾಗಿ ಚಳ್ಳಕೆರೆ, ನಾನು ಸಹ ಚಳ್ಳಕೆರೆ ಭಾಗದಿಂದ ಬಂದಿರತಕ್ಕಂಥ, ನಮ್ದು ಸಹ ಸ್ವತಃ ಚಳ್ಳಕೆರೆ ತಾಲೂಕು. ಇದರಲ್ಲಿ ಕೆಂಪು ತೊಗರಿ ಇದೆ. ಈಗ ನೀವು ಈ ವರ್ಷ TS3R ಅಂತಕ್ಕಂಥದ್ದನ್ನ ಹಾಕಿ, TS3R ತಳಿಯನ್ನ. ಆ TS3R ತಳಿಯ ವಿಶೇಷತೆ ಏನಂದ್ರೆ 140-45 ದಿನದಲ್ಲಿ ಅದು ಕಟಾವಿಗೆ ಬರುತ್ತೆ. ಈಗ ಕಳೆದ ವರ್ಷನೂ ಸಹ ನಾವು ಪ್ರಾಯೋಗಿಕವಾಗಿ ಒಂದಷ್ಟು ಪ್ರಯತ್ನವನ್ನ ಮಾಡಿದೀವಿ. ಈ ವರ್ಷನೂ ಸಹ ಪ್ರಾಯೋಗಿಕವಾಗಿ ಅಂದ್ರೆ ಇನ್ನೂ ಅದು ತಳಿ ಬಿಡುಗಡೆ ಆಗಿಲ್ಲ, ಅಂತ ತಳಿ ಅಂದ್ರೆ 125-130 ದಿನದ ಒಳಗೆ ಬರ್ತಕ್ಕಂಥದ್ದು. ನಾವು ಶೇಂಗಾ ಏನ್ ಬಿತ್ತನೆ ಮಾಡ್ತೀವಿ, ಆ ಶೇಂಗಾದ ಜೊತೆ ಬರ್ತಕ್ಕಂಥ ತಳಿನೂ ಇದೆ. ಮುಂದಿನ ವರ್ಷ ಅದು ನಾವು ಕೊಡ್ತೇವೆ. ಈಗ ಪ್ರಸ್ತುತ ನೀವು ಇದನ್ನ ಏನು TS3R ತಳಿಯ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಮ್ಗೆ ದೊರೆಯುತ್ತೆ. ಮತ್ತೆ ದೀರ್ಘಾವಧಿಗೆ ಹೋಗ್ಬೇಡಿ. ಕಡ್ಲೆಕಾಯಿನೂ ಇದೆ, ಕಡ್ಲೆಕಾಯಿ ಇದೆ ತಿಮ್ಮಣ್ಣ ಅವರೇ, ಕಡ್ಲೆಕಾಯಿ ಇದೆ ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ. ನಮ್ಮ ಸೋಮಗುದ್ದು ರೋಡ್ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆ. ಯಾರು? ತಿಪ್ಪೇಸ್ವಾಮಿ. ತಿಪ್ಪೇಸ್ವಾಮಿ ಕೃಷಿ ಅಧಿಕಾರಿಗಳು. ಅಲ್ಲಿ ಹೇಳ್ತಾರೆ ರೈತ ಸಂಪರ್ಕ ಭೇಟಿ ನೀಡಿ, ಅದೆಲ್ಲ ಪೂರ್ತಿ ಮಾಹಿತಿ ಸಿಕ್ಕುತ್ತೆ ನಿಮ್ಗೆ. ಜಗದೀಶ ಹೌದು. ಧನ್ಯವಾದಗಳು, ಧನ್ಯವಾದಗಳು. ಹಲೋ ನಮಸ್ಕಾರ ಆಕಾಶವಾಣಿ. ನಮಸ್ತೆ ಸರ್. ಎಲ್ಲಿಂದ ನಿಮ್ ಹೆಸರು ಹೇಳ್ರಿ? ಬೊಮ್ಮಕ್ಕಳಿಂದ ಅನಂತರಾಮ್ ಸ್ವಾಮಿ ಅಂತ ಹೇಳಿ. ಅನಂತರಾಮ್ ಸ್ವಾಮಿ ನಿಮ್ ಪ್ರಶ್ನೆ ಕೇಳ್ರಿ. ಸರ್ ನಮಸ್ತೆ. ನಮಸ್ತೆ ಹೇಳಿ ಅನಂತರಾಮ್ ಸ್ವಾಮಿ ಅವ್ರಿ. ಸರ್ ಏನಿಲ್ಲ, ನಮ್ಮ ಪೂರ್ವಜರು ಸ್ವಲ್ಪ ಬೀಜಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ದೃಢವಾಗಿರುವಂತ ಬೀಜಗಳನ್ನ ಆಯ್ಕೆ ಮಾಡ್ತಾ ಇದ್ವಿ. ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಹೌದು. ಈಗ ಮೊನ್ನೆ ನಾನು ಬೀಜ ತಂದು ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಸೀರಿ ಬೀಜ ತರ ಇತ್ತು. ಅದು ಈಗ ನಮ್ಗೆ ಅದು ಎಷ್ಟು ಸಮಾಧಾನ ಗೊತ್ತಾಗ್ತಿ ಗೊತ್ತಾಗ್ಲಿಲ್ಲ. ಮತ್ತೆ ಈ ಬೀಜದ ಪ್ಯಾಕೆಟ್ ಅಲ್ಲಿ ನಮ್ಗೆ ಒಂದು 100 ಗ್ರಾಮ್ ಅಷ್ಟು ಈ ಬೀಜ ದೃಢವಾಗಿದೆಯಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ಬೇಕನ್ನೋದು ಒಂದು ದೃಷ್ಟಿಯಿಂದ ಏನ್ ಮಾಡ್ಬೋದು ಅನ್ನೋದು ಗೊತ್ತಾಗ್ತಿಲ್ಲ. ಯಾವ ಬೀಜ ಅನಂತ ಸ್ವಾಮಿ, ಶೇಂಗಾನ ತೊಗರಿನ ಎಲ್ಲ ಬೀಜ ಸ್ವಲ್ಪ ಚೆನ್ನಾಗಿದೆ. ನಾನು ನೋಡಿದ ಪ್ರಕಾರ ಸ್ವಲ್ಪ ದೃಢವಾಗಿದ್ದವು, ಚೆನ್ನಾಗಿ ಫಲ ಬರುತ್ತೆ ಅನ್ನೋದು ಒಂದು ನಂಬಿಕೆ. ಹೌದು ಅನಂತ ರಾಮಸ್ವಾಮಿ ಅವರೇ, ನೀವ್ ಹೇಳಿದ್ದು ಕರೆಕ್ಟ್. ಯಾವುದೇ ನಾವು ಬೀಜಗಳನ್ನ ಸೆಲೆಕ್ಟ್ ಮಾಡುವಾಗ ಬೀಜ ದೃಢವಾಗಿರಬೇಕು, ಮತ್ತೆ ಬೀಜೋಪಚಾರ ಆಗಿರಬೇಕು, ಪ್ಯಾಕೆಟ್ ಅಲ್ಲಿ ಬಂದಿರಬೇಕು, ಪ್ಯಾಕೆಟ್ ಮೇಲೆ ಕಂಪಸ್ ಯಾವ್ದು ಸರಬರಾಜು ಸಂಸ್ಥೆ ಹೆಸರು ಇರಬೇಕು, ಲಾಟ್ ನಂಬರ್ಸ್ ಇರಬೇಕು, ಮತ್ತು ಅದಕ್ಕೆ ಅದರಲ್ಲಿ ಮೊಳಕೆ ಪ್ರಮಾಣ ಎಷ್ಟು. ಈಗ ಮೆಕ್ಕೆಜೋಳ ಅಂತಂದ್ರೆ ಟೆಸ್ಟ್ ವೇಟ್, 100 ಬೀಜಗಳು ನೀವ್ ಏನ್ ಹೇಳಿದ್ರಿ, 100 ಬೀಜಗಳು ವೇಟ್ ಇಷ್ಟು ಗ್ರಾಮ್ ಇದ್ರೆ ಇದು ದೃಢವಾಗಿರುತ್ತದೆ, ಚೆನ್ನಾಗಿ ಬೆಳೆ ಮುಂದಿನ ದಿನದಲ್ಲಿ ಯಾವುದೇ ರೀತಿ ರೋಗ ರುಜಿನಗಳಿಗೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಒಳಗಾಗಲ್ಲ ಸಟನ್ ಸ್ಟೇಜ್ ವರೆಗೂ. ಹಾಗಾಗಿ ನೀವು ಸೆಲೆಕ್ಟ್ ಮಾಡುವಾಗ ಒಳ್ಳೆ ನಮ್ಮ ರೈತ ಸಂಪರ್ಕ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲೇ ಹೋಗಿ ಎಲ್ಲ ದೃಢೀಕೃತ ಮತ್ತು ಪ್ರಾಮಾಣೀಕೃತ ಬೀಜಗಳೇ ಇರ್ತದೆ, ಮತ್ತು ರಾಜ್ಯ ಮಟ್ಟದಲ್ಲಿ ಶ್ರೇಣೀಕೃತ ಕೃಷಿ ತಜ್ಞರ ತಂಡ ಏನಿದೆ ಅದರಲ್ಲಿ ಶಿಫಾರಸಂತ ಆದಂತಹ ಬೀಜಗಳನ್ನಷ್ಟೇ ವಲಯವಾರು ವರ್ಗವಾರು ಮತ್ತೆ ಹೈಬ್ರಿಡ್ ಬೀಜನ ವೆರೈಟಿ ಯಾವ್ಯಾವ ವಲಯಕ್ಕೆ ಅನುಗುಣವಾದಂತಹ ಬೀಜಗಳನ್ನೇ ನಾವು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತೀವಿ. ಆ ರೈತ ಸಂಪರ್ಕ ಕೇಂದ್ರದಲ್ಲೇ ನೀವು ನಿಜ ಚೀಟಿ ಬೀಜ, ಪ್ರಾಮಾಣೀಕೃತ ಬೀಜ ಮತ್ತು ಸರ್ಟಿಫೈಡ್ ಸೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನೇ ತಗಬೇಕು. ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂತಹ ಎಲ್ಲಾ ಬೀಜಗಳು ಪ್ರಾಮಾಣೀಕೃತ ಬೀಜಗಳೇ ಆಗಿರ್ತವೆ, ಗುಣಮಟ್ಟದ ಬೀಜಗಳಾಗಿರ್ತವೆ ಮತ್ತು ಬೀಜೋಪಚಾರನ ಹೊಂದಿರ್ತದೆ. ಹಾಗಾಗಿ ಎಲ್ಲ ರೈತ ಬಂಧುವರಿಗೆ ಹೇಳೋದಿಷ್ಟೇನೆ. ಹೇಳಿ ಸರ್, ಹೇಳಿ. ಒಂದ್ ನಿಮಿಷ ಸರ್, ಏನಿಲ್ಲ, ನಾನು ಹೇಳಿದ್ದೆಲ್ಲ ಓಕೆ ಆಯ್ತು. ಈಗ ನಾನು ರೈತ ಸಂಪರ್ಕದ ಕೇಂದ್ರದೆಲ್ಲ ತಗೊಂಡಿದ್ದು, ಆ ಬೀಜ ಹೋಗಿರ್ಲಿಲ್ಲ, ಅದನ್ನ ನಾನು ಈಗ ತರಬೇಕಾದ್ರೆ ಅದನ್ನ ನೋಡ್ಬೇಕಲ್ಲ, ನೋಡ್ಕೊಂಡು ಏನಾಗುತ್ತೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ. ನಮಗೆ ಒಂದು ಅದೇ ಪ್ಯಾಕೆಟ್ನ ಬೀಜನ ಇಲ್ಲ, ಅದು ಫಸ್ಟ್ ಗೆ ಒಂದು ವೈಟ್ ಪ್ಯಾಚಸ್ ಬರುತ್ತೆ ಪ್ಯಾಕೆಟ್ ನಲ್ಲಿ ಬೀಜ ಕಾಣತ್ತೀರ, ಅದು ಆ ಪ್ಯಾಕೆಟ್ ಅಲ್ಲಿ ಇರ್ಲಿಲ್ಲ. ಆ ದೃಷ್ಟಿಯಲ್ಲಿ ನಾನು ಮಾತಾಡ್ತಾ ಇರೋದು, ಅದು ವೈಟ್ ಪ್ಯಾಚಸ್ ಬಂದ ಅಂದ್ರೆ ನಮಗೆ ಟ್ರಾನ್ಸ್ಪರೆಂಟ್ ಇರುತ್ತಲ್ಲ, ಗೊತ್ತಾಗುತ್ತೆ. ಈಗ ಸರಬರಾಜು ಸಂಸ್ಥೆಗಳಿಗೆ ಈ ರೀತಿ ಇರಬೇಕು ಅಂತ ಹೇಳಿ ಮುಂದಿನ ದಿನದಲ್ಲಿ ಆ ವೈಟ್ ಇದ್ರಲ್ಲೇನೆ ಒಳಗಿರೋಂತ ಬೀಜಗಳು ಕಾಣಬೇಕು ಅಂತ ತಾವ್ ಹೇಳ್ತಾ ಇರೋದು, ಯಾವ ರೀತಿ ಇದೆ ಅಂತ ಹೇಳಿ ನಾವು ತಗಬಹುದು ಅನ್ನೋ ಒಂದು ದೃಷ್ಟಿನಲ್ಲಿ ಹೇಳ್ತಾ ಇದ್ದೀರಾ. ಯಾವ ರೀತಿ ಗುಣಮಟ್ಟ ದೃಢವಾಗಿದೆಯಾ ಇಲ್ವೋ, ಸಣ್ಣಗಿದೆಯಾ ಶಿವಲ್ಟ್ ಸೀಡ್ಸ್ ಅನ್ನೋದನ್ನ ನೀವು ಜಡ್ಜ್ ಮಾಡಿ ತಗೊಳ್ಳೋದಕ್ಕೆ ಅನುಕೂಲ ಆಗ್ಲಿ ಅಂತ ಮುಂದಿನ ದಿನದಲ್ಲಿ ನಾವು ನಮ್ಮ ಮೇಲಧಿಕಾರಿಗಳಿಗೆ, ರಾಜ್ಯ ಮಟ್ಟದ ಮೇಲಧಿಕಾರಿಗಳಿಗೆ ತಿಳಿಸಿ. ಇಲ್ಲಿ ಗೊಬ್ಬರ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅನ್ನೋದು ಗೊತ್ತಾಗಿಲ್ಲ. ಎದುರಾಗಿರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ನನಗೆ ಒಂದ್ ಪ್ಯಾಕೆಟ್ ಯೂರಿಯಾ ಬೇಕಿತ್ತು. ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ, ನೋಡಪ್ಪ ಒಂದ್ ಪ್ಯಾಕೆಟ್ ಗೊಬ್ಬರ ತಗ ಒಂದ್ ಪ್ಯಾಕೆಟ್ ಜಟ್ ಗೊಬ್ಬರ ತಗೊಂಡ್ರೆ ಯೂರಿಯಾ ತಗೊಂಡು ಹೋಗಿ ಅಂತ ಅವ್ರು ಅಂಗಡಿಯರು. ಈಗ ನನಗೆ ಯೂರಿಯಾ ಸಿಗ್ತಾಗಿರೋದು ನನಗೆ 300 ರೂಪಾಯಿ ಪ್ಯಾಕೆಟ್ ಅಷ್ಟೇ ಬೇಕಾಗಿದೆ. ನಾನು 1,300 ರೂಪಾಯಿ ಎಲ್ಲಿ ಅನಂತ ರಾಮಸ್ವಾಮಿ ಅವರೇ, ಎಲ್ಲಿ ಈ ರೀತಿ ಇದಾಗಿರೋದು? ಒಂದ್ ನಿಮಿಷ, ಈ ಸಮಸ್ಯೆಗೆ ನಮ್ಗೆ ಅಲ್ಲೇ ಪ್ರೆಸೆಂಟ್ ನಮಗೆ ಯಾವ್ದಾದ್ರು ಒಂದು ಸಹಾಯವಾಣಿನ ಮತ್ತಿನ್ನೇನೋ ಮೂಲಕ ಇಲ್ಲ ನಮ್ ಜಿಲ್ಲಾ ಸಹಾಯವಾಣಿನ ಏನಾದ್ರು ಇದ್ರೆ ನಾವೊಂದು ಸಮಸ್ಯೆ ಬಗೆಹರಿಸ್ಕೋಬಹುದು. ನಾನು ಅಲ್ಲಿಗೂ ಬಂದು ಆಸ್ಪತ್ರೆಗೆ ಬಂದು ಮಾತಾಡಿದೆ, ಇಲ್ಲಪ್ಪ ಇದು ಆಗೋದಿಲ್ಲ, ಅವ್ರು ಇಷ್ಟು ಸೇಲ್ ಮಾಡ್ಬೇಕಂತ ಇರುತ್ತೆ ಅದು ಹಂಗೆ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲ ಇಲ್ಲ, ನಾವು ಡೀಲರ್ಸ್ ಮೀಟ್ ಅಲ್ಲಿ ಈಗ ಇಲ್ಲ. ನಮಗೆ ಏನಾಗುತ್ತೆ ಅಂದ್ರೆ, ಇಷ್ಟು ಬೆಳೆ ಇದೆ, ಇಷ್ಟು ಗೊಬ್ಬರ ಹಾಕ್ಬೇಕು, ಹಿಂಗ್ ಹಾಕ್ಬೇಕು ಅನ್ನೋದು ಒಂದು ಮುನ್ಸೂಚನೆ ಕೊಟ್ರೆ ನಮಗೆ ಯಾವ್ದೇ ತರದ ಪ್ರಾಬ್ಲಮ್ ಇಲ್ದಂಗೆ ಬಗೆಹರಿಯುತ್ತೆ. ಇಲ್ಲ, ಯಾರು ಯೂರಿಯಾದ ಗೊಬ್ಬರ ಕೊರತೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ, ನಿಮ್ಮ ಇಲ್ಲ, ಈಗ ನಮ್ಮ ಜಿಲ್ಲೆನಲ್ಲಿ ನಾವು ಈಗ ತಾನೇ ನಾವೆಲ್ಲ ಕೃಷಿ ಜಿಲ್ಲಾ ಮಟ್ಟದ ಕೃಷಿ ಅಧಿಕಾರಿಗಳ ಒಂದು ಸಭೆಯಲ್ಲಿ ಮಾಡಿದ್ದೀವಿ. ಇಲ್ಲ ಇಲ್ಲ, ಸಿಗ್ತಾ ಇದೆ ಹತ್ತಿರದ. ನೀವು ವಿಎಸ್ಎಸ್ಎನ್ಗಳಿಗೆ, ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿಗೆ ಹೋಗಿ, ಇಲ್ಲ ಎಂದು ಅಧಿಕೃತ ಡೀಲರ್ಸ್ ಅಂಗಡಿಗಳಿಗೆ ಹೋದ್ರೆ ಸಿಗ್ತದೆ. ನಾಳೆಯಿಂದಲೂ ಇನ್ನು ರೇಕ್ ಬರ್ತಾ ಇದೆ, ಅದನ್ನೆಲ್ಲ ಎಲ್ಲಾ ವ್ಯಾಪ್ತಿಯ ನಮ್ಮ ಜಿಲ್ಲಾ ವ್ಯಾಪ್ತಿಯ ಎಲ್ಲಾ ಅಧಿಕೃತ ಡೀಲರ್ಸ್ ಅಂಗಡಿಗಳಿಗೆ ಮತ್ತು ವಿಎಸ್ಎಸ್ ಏನು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಗಳಿಗೆ ಬರ್ತದೆ. ಅದು ಅದರಲ್ಲಿ ಮುಖ ಬೆಲೆ ಏನಿದೆ ಅದೇ ರೇಟಲ್ಲಿ ತಾವು ತಗಬೇಕು, ಯಾವುದೇ ರೀತಿ ಇದು ಇಲ್ಲ. ಮತ್ತು ಯಾವುದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಯೂರಿಯಾ ಅಭಾವ ಆಗಿರ್ಬೋದು ಡಿಎಪಿ ಅಭಾವ ಆಗಿರ್ಬೋದು ಇರೋದಿಲ್ಲ. ಅದನ್ನ ನಾವು ಕಾಲಾನುಕ್ರಮದಂತೆ ನಾವೆಲ್ಲ ನಾವು ಇದು ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳ ಒಂದು ಇದರಲ್ಲಿ ಅವರ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವೆಲ್ಲ ಸರಬರಾಜು ಮಾಡ್ತಿದ್ವಿ, ಯಾವುದೇ ರೀತಿ ಅಭಾವ ಇಲ್ಲ. ಲಿಂಕ್ ಅಂತೇಳಿ ಹೇಳ್ತಾರೆ ಅನಂತರಾಮ ಸ್ವಾಮಿ ಅವರೇ, ಲಿಂಕ್ ಅಂತೇಳಿ ಯಾವ ಊರಿನಲ್ಲಿ ನೀವು ತಗೊಂಡಿದ್ರಿ ಹೇಳಿ, ಅಲ್ಲಿ ನಾವು ಇದನ್ನ ಮಾಡ್ತೀವಿ. ಒಂದು ಗಟ್ಟಿ ಗೊಬ್ಬರ ತಗೊಂಡ್ರೆ ಮಾತ್ರ ಒಂದು ಚೀಲ ಯೂರಿಯಾ ಕೊಡ್ತೀವಿ ಅಂತ ಹೇಳಿ ಮಾಡ್ತಾರೆ ಅಂತ ಹೇಳ್ತಾರೆ. ಸಮಸ್ಯೆ ಇದೆ ಅಲ್ಲಿಗೂ ಬಂದು ಆಫೀಸಲ್ಲಿ ಬಂದು ಮಾತಾಡಿದೆ, ಮಾತಾಡಿದ್ರೆ ಏನಾದ್ರು ಇಲ್ಲಪ್ಪ ಅದು ಇಷ್ಟು ಸೇಲ್ ಮಾಡ್ಬೇಕು ಹೇಳಿ. ಓಕೆ ಆಯ್ತು, ನಾವು ಈಗ ನಾಳೆನೆ ನಾಳೆ ಬೆಳಿಗ್ಗೆ ನಮ್ಮ ಎಲ್ಲ ಡೀಲರ್ಸ್ ಕರೆಸಿ ನಾವು ಇದು ಮಾಡ್ತೀವಿ. ಹೋದ ವರ್ಷದ ಸಮಸ್ಯೆ ನೀವು ಹೇಳ್ತಿರೋದು ಈ ವರ್ಷದ, ಈ ವರ್ಷದಲ್ಲಿ ಈಗ ಪ್ರೆಸೆಂಟ್ ಯೂರಿಯಾ ಸಿಗ್ತಾ ಇಲ್ಲ, ಹೋದರ ಸಮಸ್ಯೆ ಆತರ ಇತ್ತು, ಹೋದ ವರ್ಷ ಆತರ ಇತ್ತು. ಆಯ್ತು, ಈಗ ನಾವು ಸುಮಾರು 1,500 ಟನ್ ಅಷ್ಟು ಯೂರಿಯಾ ರಸಗೊಬ್ಬರವನ್ನ ವ್ಯವಸ್ಥೆ ಮಾಡ್ತಾ ಇದೀವಿ. ಒಂದು ಎರಡು ದಿನದಲ್ಲಿ ಇದು ನಮ್ಮ ಜಿಲ್ಲೆಗೆ ಬರುತ್ತೆ. ಈಗ ಪ್ರೆಸೆಂಟ್ ನಮಗೆ ಸಮಸ್ಯೆ ಅಲ್ಲೇ ಬಗೆಹರಿ ಅಂದ್ರೆ ಒಂದು ಯಾವ್ದೋ ಸಹಾಯವಾಗಿ ಇಂತ ಡೀಲರ್ ಕೊಡ್ತಾ ಇಲ್ಲ. ಆಯ್ತು, ಸಹಾಯವಾಗಿ ಆಯ್ತು. ಇವರೇ ಬೇರೆಯವ್ರಿಗೂ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಡಿ, ನೀವು ಸಲಹೆಯನ್ನು ಕೊಟ್ಟಿದ್ದೀರಿ, ನಾವು ಸ್ವೀಕಾರ ಮಾಡ್ತೀವಿ, ಮುಂದಿನ ಕ್ರಮನ ಕೈಗೊಳ್ತಾರೆ ಸರ್. ಹಲೋ ಹಲೋ ಹಲೋ, ನಮಸ್ಕಾರ ಸರ್, ಚಿತ್ರಲಿಂಗಪ್ಪ ಮಾತಾಡ್ತಿರೋದು. ಚಿತ್ರಲಿಂಗಪ್ಪ ಎಲ್ಲಿಂದ ಮಾತಾಡ್ತಿರೋದು? ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ರಟ್ಟಿ. ಮಂಜುನಾಥ್ ಸರ್, ನಿಮ್ ಪ್ರಶ್ನೆ ಕೇಳ್ರಿ. ಚಿತ್ರಲಿಂಗ ನಮಸ್ತೆ. ಚಿತ್ರಲಿಂಗಪ್ಪ, ನಮ್ಗೆ ಉತ್ತಮ ಮಳೆ ಆಗ್ತಿದೆ. ಓಕೆ, ಒಂದು 3 ತಿಂಗಳಾಗಿ ಒಳ್ಳೆ ಮಳೆ ಆಗ್ತದೆ ಸರ್. ಓಕೆ, ಹೇಳಿ. ಗೊಬ್ಬರ ಜಲ್ದಿ ಸಿಗ್ಲಿಲ್ಲ ಸರ್ ನಮ್ಗೆ, ಆ ಕಡೆ ಬೇರೆ ಕಡೆ ಹೋದಂಗಾದ್ರು ಗೊಬ್ಬರ ಡಿಎಪಿ ಗೊಬ್ಬರನೂ ಸಿಗ್ಲಿಲ್ಲ ಸರ್, ಟೈಮ್ ಸರಿ ಸಿಕ್ಕಿದ್ರೆ ಚೆನ್ನಾಗಿತ್ತು. ಅದೊಂದ್ ಸಮಸ್ಯೆ ಸರ್. ಇದು ತೋಟಗಾರಿಕೆ ಇಲಾಖೆಗೆ ಸೆಣಬಿನ ಬೀಜ ಸರ್, ಸೆಣಬಿನ ಬೀಜ ಹಸರೆಲೆ ಗೊಬ್ಬರ ಮಾಡಕ್ಕೆ, ಸಿಗ್ತವೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ವರ್ಷದ ಕಾರ್ಯಕ್ರಮದಲ್ಲೂ ಸಹ ಸರ್ಕಾರ ಕೊಟ್ಟಿದೆ. ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ವಿಶೇಷ ಆಸಕ್ತಿಯನ್ನ ಇದೆ, ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಸಹ ಕೊಡಬೇಕು, ಆಮೇಲೆ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬೇಕು, ಸಾವಯವ ಪದ್ಧತಿಗಳನ್ನ ಅಳವಡಿಸಬೇಕು ಅನ್ನೋ ಒಂದು ಇದರಿಂದ ನಮಗೆ ಕಾರ್ಯಕ್ರಮವನ್ನು ಸಹ ಕೊಟ್ಟಿದ್ದಾರೆ. ನಿಮಗೆ ಅದನ್ನ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ವ್ಯವಸ್ಥೆ ಮಾಡ್ತೀವಿ. ನೀವು ಡಿಎಪಿ ರಸಗೊಬ್ಬರ ಕೇಳಿದ್ರಿ, ಮೊನ್ನೆನೆ ನಮ್ಮಲ್ಲಿ 2,800 ಟನ್ ಅಷ್ಟು ನಾವು ನಮ್ಮ ಇದು ಇಫ್ಕೋ ಕಂಪನಿದೂ ಸಹ ಒಂದು 10 ದಿನಗಳ ಹಿಂದೆನೂ ಸಹ ಸರಬರಾಜ್ ಆಗಿದೆ. ಅದರ ನಂತರ ಐಪಿಎಲ್ ಕಂಪನಿಯಿಂದ 600 ಟನ್ ಸಹ ಸರಬರಾಜ್ ಆಗಿದೆ. ಅದರ ನಂತರ ಬೇರೆ ಕಂಪನಿಗಳಿಂದ ಸಹ. ಓಕೆ, ನಾವೇ ಚಿಕ್ಕಗೊಂಡನಹಳ್ಳಿಗೂ ಇಲ್ಲ. ಆಯ್ತು, ಈಗ ನೋಡಿ, ಈಗ ನಾವು ನಮ್ಮ ಇದರಲ್ಲಿ ಬಫರ್ ಸ್ಟಾಕ್ ಅಂತ ಹೇಳ್ತೀವಿ, ಕಾಪು ದಾಸ್ತಾನು. ಕಾಪು ದಾಸ್ತಾನಿನ ಅಡಿ ನಮ್ಮಲ್ಲಿ ಏನಿತ್ತು, ಆ ರಸಗೊಬ್ಬರವನ್ನು ಚಿಕ್ಕೊಂಡಳ್ಳಿ ಸೊಸೈಟಿಗೂ ಕೊಟ್ಟಿದೀವಿ, ಬೇರೆ ಸೊಸೈಟಿಗಳಿಗೂ ಸಹ ಕೊಟ್ಟಿರ್ತಕ್ಕಂಥದ್ದಿದೆ. ಓಕೆ, ನೆಕ್ಸ್ಟ್ ಟೈಮ್ ಇದು ಮಾಡೋಣಂತೆ. ನೀವು ಸಹ ಎಲ್ಲರೂ ಪ್ರತಿಯೊಬ್ಬರು ಒಂದು ಸ್ವಲ್ಪ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡ್ರೆ ಇದನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಸಕಾಲಕ್ಕೆ ಆಗ್ಲಿ, ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೆ ಫಸಲು ಬರ್ಲಿ, ನಮ್ಮ ರೈತರಿಗೂ ಸಹ ಒಳ್ಳೇದಾಗ್ಲಿ. ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ನಿಮ್ ಎಲ್ಲಿಂದ? ದೊಡ್ಡ ಸರ್ ಮಾತಾಡ್ತಿರೋದು ನಾಗೇಂದ್ರ ಅವ್ರೆ, ನಿಮ್ ಪ್ರಶ್ನೆ ಕೇಳ್ರಿ. ಸರ್, ನಾವು 1-2 ಎಕರೆ ಮುಸ್ಲಿಂ ಜೋಳ ಹಾಕಿದ್ವಿ, ಭರಣಿ ಮಳೆಯಲ್ಲಿ ನಾಟಿ ಮಾಡಿದ್ವಿ, ಈಗಾಗಲೇ ತೆನೆ ಹೋಗುತ್ತೆ, ಆದ್ರೆ ಬೆಳವಣಿಗೆ ಕಮ್ಮಿ ಇದೆ ಸರ್. ಈಗ ಎಷ್ಟು ಜಿಲ್ಲೆ ಅದೆಷ್ಟು ದಿನಕ್ಕೆ ಅದು ತೆನೆ ಹೋಗುತ್ತೆ ಸರ್ ಅದು? ನಾಗೇಂದ್ರ ಅವರೇ, ಆಕ್ಚುಲಿ ನೀವು ಭರಣಿ ಮಳೆಗೆ ನೀವು ಅರ್ಲಿ ಮಾನ್ಸೂನ್ ಗೆ ಹಾಕಿದ್ರೆ ಹಾಕಬಾರ್ದಾಯ್ತು. ಆಕ್ಚುಲಿ ಈ ಮೆಕ್ಕೆಜೋಳಕ್ಕೆ ಫಸ್ಟ್ ವೀಕ್ ಆಫ್ ಜೂನ್ ತಿಂಗಳ ಮೊದಲ ವಾರ ಅದಕ್ಕೆ ಒಂದು ಸೂಕ್ತವಾದಂತ ಕಾಲ, ಆದ್ರೂ ನೀವು ಹಾಕಿದಿರಾ. ಈಗ ಮಳೆ ಇದಾಗಿರೋದ್ರಿಂದ ಒಂದ್ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿರ್ಬಹುದು. ನ್ಯೂಟ್ರಿಯೆಂಟು ನೀವೇನು ಪೋಷಕಾಂಶಗಳು ಗೊಬ್ಬರ ಎಲ್ಲ ಹಾಕಿರ್ತೀರ, ಗೊಬ್ಬರ ಗೂಡು ಎಲ್ಲ ಹಾಕಿರ್ತೀರ, ಬಟ್ ನೀವು ಭರಣಿ ಮಳೆ ಅಂತಂದ್ರೆ ಏಪ್ರಿಲ್ ಲಾಸ್ಟ್ ವೀಕ್ ನಲ್ಲಿ ಬಂದಿದೆ ಭರಣಿ ಮಳೆ, ಆ ಒಂದು ಹಿನ್ನೆಲೆಯಲ್ಲಿ ನೀವು ಹಾಕಿರೋದ್ರಿಂದ. ಹೇಳಿ ಹೇಳಿ ಸರ್. ಭರಣಿ ಮಳೆ ಅಂದ್ರೆ ಲಾಸ್ಟ್ ಎಂಡಿಂಗ್ ಹಾಕಿದ್ವಿ. ಅದೇ ಅದೇ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನೀರಾವರಿ ಸೌಲಭ್ಯ ಏನಾದ್ರೂ ಇದೆಯಾ ಹೊಲಕ್ಕೆ? ಅಲ್ಲ ನಾಗೇಂದ್ರ ಅವರು, ನೀರಾವರಿ ಸೌಲಭ್ಯ ಏನಾದ್ರೂ ಇದೆಯಾ? ನೀರಾವರಿಗೆ ಹಾಕಿದ್ರೆ ಕುಷ್ಟಿ ಜಮೀನ್ಗೆ ಹಾಕಿದ್ರ? ನೀರಾವರಿಗೆ ಹಾಕಿದ್ರು. ಯಾವ ಬೀಜ? ಮೂರ್ ಅಡಿ ಬೆಳೆದಿದೆ ಐಟು. ಹೌದಾ? ಓಕೆ ಓಕೆ. ಯಾವ ಬೀಜ? ಡಬಲ್ 83 ಹಾಕಿದ್ರು. ಯಾವ ಕಂಪನಿ? ಡಬಲ್ 83 ಹಾಕಿದ್ರು. ಡಬಲ್ 83 ಸೀಡ್. ಹೌದಾ? ಎಲ್ಲ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರ, ಪೋಷಕಾಂಶ ನಿರ್ವಹಣೆ ಎಲ್ಲ ಎಲ್ಲ ಮಾಡಿದ್ರು ಸರ್. ಅದೇ ಈಗ ಮೂರಡಿ ಬೆಳೆದಿದೆ, ಈಗಾಗಲೇ ತೆನೆ ಹೋಗೋ ರೇಂಜ್ ಅಲ್ಲಿ ಇದೆ. ಓಕೆ